ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮನವಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ 1ರಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು ಸುಮಾರು 2500 ಪ್ರಕರಣಗಳನ್ನು ದಾಖಲಿಸಿ 8 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರ ಸುರಕ್ಷತೆ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸದೃಢವಾಗಿದೆ, ಮೇಲ್ಮನೆಯಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥನೆ. ಅಂತಾರಾಷ್ಟೀಯ ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗ ನೀಡಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಇಂದು ಸಚಿವ ಸಂಪುಟ ಸಭೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ಆಯೋಜಿಸುವ ಕುರಿತಂತೆ ಚರ್ಚೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಮುಚ್ಚುವ ಆದೇಶ ರದ್ದುಗೊಳಿಸಿದ ಹೈಕೋರ್ಟ್. ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕ ಅಸಂವಿಧಾನಿಕ, ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕಲ್ಯಾಣ ಕೃಷಿ ನೇರ ಫೋನ್ ಇನ್ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಮಾವು ಬೆಳೆ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್, ಹಿರಿಯ ವಿಜ್ಞಾನಿಗಳು ಹಾಗೂ ಸಸ್ಯರೋಗ ತಜ್ಞರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮಯೋಜನೆ ಕೃಷಿ ಇಲಾಖೆ ಕಲಬುರಗಿ. ಕೇಳುಕರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 3101052 295986, ಮತ್ತೊಂದು ಸಂಖ್ಯೆ 295987, ಕಲಬುರಗಿಯ ಎಸ್ಡಿ ಕ್ರಮಾಂಕ 08472. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉगिन करें CP Grams. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ.

ಏನೇನು ಸಮಸ್ಯೆಗಳಾಗ್ತವೆ ಅದೆಲ್ಲ ಸಹ ತಿಳಿಸ್ಕೊಳ್ಬೇಕು. ಮೊದಲಿಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಾವು ಬೆಳೆಯ ಒಂದು ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಹೇಳಿ ಸರ್. ಖಂಡಿತ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರಿಗೆ ಈ ಮಾವು ಬೆಳೆಗಳ ಒಂದು ವಿಶೇಷ ಕುರಿತಾಗಿ ಮಾಹಿತಿ ನೀಡಲಿಕ್ಕೆ ನಾನು ತುಂಬಾ ಉತ್ಸುಕ ಮತ್ತು ಆಸಕ್ತಿಯಲ್ಲಿದ್ದೇನೆ. ಯಾಕಂತಂದ್ರೆ ಇದು ಮಾವಿನ ಒಂದು ಹಂಗಾಮ ಪ್ರಾರಂಭ ಆಗ್ತಾ ಇದೆ. ಇದ್ರ ಜೊತೆಗೆ ಸ್ವಲ್ಪ ಇನ್ನೊಂದು ತಮಗೂ ಒಂದು ರೈತರಲ್ಲಿ ಏನಪ್ಪಾ ಅಂತಂತಂದ್ರೆ ವಿನಂತಿ, ಮಾವು ಬೆಳೆಯ ಜೊತೆಗೆ ಹಿಂಗಾರು ಹಂಗಾಮದ ಯಾವುದೇ ಬೆಳೆಗಳಿದ್ರೂ ಸಹ ಏನಾದರೂ ಸಮಸ್ಯೆಗಳಿದ್ರೆ ತಾವು ಈ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳಿ ಅವುಗಳಿಗೆ ಉತ್ತರ ಪಡ್ಕೊಳ್ಬಹುದು. ಮುಂಗಾರು ಅಥವಾ ಹಿಂಗಾರು ಹಂಗಾಮಿನ ಯಾವುದೇ ಬೆಳೆ ಇದ್ರೂ ಸಹ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ತಾವು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡಲಿಕ್ಕೆ ಅವಕಾಶ ಇದೆ. ಇನ್ನು ನಾವು ಆಯ್ದುಕೊಂಡಿರುವಂತಹ ಇವತ್ತಿನ ಬೆಳೆ ಮಾವು ಕುರಿತಾಗಿ ಹೇಳಬೇಕು ಅಂತಂದ್ರೆ, ಕಲಬುರಗಿ ಜಿಲ್ಲೆ ಮೂಲತಃ ಇಲ್ಲಿ ಏನಪ್ಪಾ ಅಂತಂತಂದ್ರೆ ತೋಟಗಾರಿಕೆ ಮತ್ತು ಕೃಷಿ ಎರಡನ್ನೂ ಗಮನಿಸಿದರೆ ಸ್ವಲ್ಪ ಕೃಷಿ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿದೆ. ಅಂದ್ರೆ ಬೇಸಾಯ ಪದ್ಧತಿಗಳಲ್ಲಿ ಅಳವಡಿಸಿಕೊಂಡಿರುವಂತಹ ಬೆಳೆಗಳನ್ನು ಬೆಳೆಯುವುದು ಬಹಳ ಹೆಚ್ಚಿನ ಒಂದು ಪ್ರದೇಶದಲ್ಲಿದೆ. ತೋಟಗಾರಿಕೆಯಲ್ಲಿ ನಾವು ಮಾವುಗಳನ್ನು ಇಲ್ಲಿ ಆಯ್ಕೆ ಮಾಡಿರೋದಕ್ಕೆ ಮೂಲ ಕಾರಣ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಕಲಬುರಗಿ ತಾಲೂಕು ಮತ್ತೆ ಜೇವರ್ಗಿ, ಆಳಂದು, ಅಫಜಲ್ಪುರ್. ಸೊ ಈ ಒಂದು ನಾಲ್ಕು ತಾಲೂಕುಗಳಲ್ಲಿ ಏನಪ್ಪಾ ಅಂತಂದ್ರೆ ಮಾವಿನ ಬೇಸಾಯನ ಅಲ್ಲಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಉತ್ತಮ ಪ್ರದೇಶದಲ್ಲಿ ಮಾವು ಬೇಸಾಯನ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳೀಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಉತ್ತಮ ಗುಣಮಟ್ಟದ ಒಂದು ವಾತಾವರಣ ಇದೆ, ಅಂದ್ರೆ ಹೆಚ್ಚು ಬಿಸಿಲಿನಂದು ಹೊಂದಿರುವಂತಹ ವಾತಾವರಣ. ಮತ್ತು ಈ ನಾಲ್ಕು ತಾಲೂಕುಗಳಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹಗುರವಾದ ಭೂಮಿ ಇರೋದ್ರಿಂದ ಈ ತಾಲೂಕುಗಳಲ್ಲಿ ಒಂದು ಮಾವು ಬೇಸಾಯಕ್ಕೆ ಸೂಕ್ತವಾದ ಒಂದು ನೈಸರ್ಗಿಕ ವಾತಾವರಣ, ಉಷ್ಣಾಂಶ ಮತ್ತು ಗಾಳಿ ಒಂದು ಪ್ರದೇಶ ಅಂತ ನಾವೇನು ಒಟ್ಟಾರೆ ಅಗ್ರೋ ಎಕಾಲಜಿಕಲ್ ಝೋನ್ ಅಂತ ನಾವು ಏನ್ ಕರಿತೀವಿ, ಇದು ಇಲ್ಲಿ ಮಾವು ಬೆಳಿಲಿಕ್ಕೆ ಬಹಳ ಸೂಕ್ತ ಆಗಿರ್ತದೆ. ಸೊ ಈ ಕಾರಣದಿಂದ ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ಈಗ ನಾವು ಸಾಮಾನ್ಯವಾಗಿ ಮಾವು ಬೇಸಾಯ ಮಾಡಬೇಕು ಅಂತಂತಂದ್ರೆ ನಿಂತ ಒಂದು ಹೊಲದಲ್ಲಿ ನೀರು ಬಸಿದು ಹೋಗುವ ಆಗಿರುವಂತಹ ಪ್ರದೇಶ ಬೇಕು ಅಂತ ನಾವು ಹೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ಕೆಂಪು ಭೂಮಿ ಇರುವಂತಹ ಇತ್ತು ಅಂತಂತಂದ್ರೆ ಅದು ಮಾವು ಬೇಸಾಯ ಮಾಡಲಿಕ್ಕೆ ಬಹಳನೇ ಸೂಕ್ತವಾಗಿರ್ತದೆ. ಇಂತಹ ಪ್ರದೇಶ ನಮ್ಮ ನೆರೆಯ ಜಿಲ್ಲೆ ಬೀದರ್ನಲ್ಲಿನಪ್ಪಾ ಅಂತಂದ್ರೆ ಈ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಕೆಂಪು ಮಣ್ಣಿನ ಭೂಮಿ ಹೊಂದಿರುವಂತಹ ಪ್ರದೇಶ. ಅಲ್ಲಿಯೂ ಸಹ ಸಾಕಷ್ಟು ಪ್ರದೇಶದಲ್ಲಿ ಮಾವಿನ ಬೇಸಾಯ ಬೀದರ್ ಜಿಲ್ಲೆಯಲ್ಲೂ ಸಹ ನಡೀತಾ ಇದೆ. ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಯಾದಗಿರಿ ತಾಲೂಕು ಮತ್ತು ಗುರುಮಠಕಲ್ ತಾಲೂಕು, ಅದರ ಜೊತೆಗೆ ಶಹಾಪುರ ತಾಲೂಕು ಮತ್ತು ಸುರಪುರ್, ಈ ತಾಲೂಕುಗಳಲ್ಲೂ ಸಹ ಏನಪ್ಪಾ ಅಂತಂತಂದ್ರೆ ಸುಮಾರು ಜನ ರೈತರು ಏನಪ್ಪಾ ಅಂತಂದ್ರೆ ಅಲ್ಲಲ್ಲಿ ಮಾವು ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ನಾನು ಹೇಳಿರುವಂತಹ ಎಲ್ಲಾ ತಾಲೂಕುಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪ್ರದೇಶದಲ್ಲಿ ನೀರು ಸರಿಯಾಗಿ ಹಿಡಿದುಕೊಂಡು ಹೆಚ್ಚಿನ ನೀರು ಬಸದು ಹೋಗುವಂತಹ ಒಂದು ಕೆಂಪು ಭೂಮಿಯಾಗಬಹುದು, ಇಂತಹ ಒಂದು ಭೂಮಿ ಇರೋದ್ರಿಂದ ಇಲ್ಲಿ ಮಾವಿನ ಒಂದು ಬೇಸಾಯ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಇದ್ರ ಬೇಸಾಯದ ಬಗ್ಗೆ ಮತ್ತು ಅವಶ್ಯಕತೆ ಬಗ್ಗೆನೂ ಸ್ವಲ್ಪ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೂಲತವಾಗಿ ಏನಪ್ಪಾ ಅಂತಂತಂದ್ರೆ ಈ ಉಪ್ಪಿನಂಶ ಹೊಂದಿರುವಂತಹ ಭೂಮಿ ಮತ್ತು ಸಲೈನ್ ಸಾಯಿಲ್ಸ್ ಅಂತ ನಾವೇನ್ ಕರಿತೀವಿ, ಸೋಡಿಕ್ ಸಾಯಿಲ್ ಸಲೈನ್ ಸಾಯಿಲ್ಸ್ ಅಂತಂದ್ರೆ ಇವುಗಳನ್ನು ಉಪ್ಪಿನಂಶ ಹೆಚ್ಚಿರುವಂತಹ ಒಂದು ಭೂಮಿಯಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಮಾವಿನ ಬೇಸಾಯ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದನ್ನು ಹೊರತಾಗಿ ಏನಪ್ಪಾ ಅಂತಂದ್ರೆ ಮಿಕ್ಕಿದ ಎಲ್ಲಾ ಭೂಮಿಗಳಲ್ಲಿ ರೈತರು ನೀರು ಮಾತ್ರ ಬಸಿದು ಹೋಗುವಾಗ ಇರುವಂತಹ ಒಂದು ಪ್ರದೇಶ ಇತ್ತು ಅಂತಂದ್ರೆ ಅಲ್ಲಿ ಮಾವಿನ ಬೇಸಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅವಕಾಶನೂ ಇದೆ. ನಮ್ಮ ಕಲಬುರಗಿ ಜಿಲ್ಲೆಗೆ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಸೂಕ್ತ ಆಗಿರುವಂತಹ ಮಾವಿನ ತಳಿಗಳು ನಾವು ಯಾವ ಬೆಳಿಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಹೇಳಬೇಕು ಅಂತಂದ್ರೆ ಈಗ ಬದಾಮಿ ಅಂತ ಕರಿತೀವಿ, ಅದಕ್ಕೆ ಅಲ್ಫಾನ್ಸೋ ಅಂತಾನೂ ಹೆಸರಿದೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಬೆನೆಶಾನ್ ಅಂತ ಅನ್ನುವಂಥ ತಳಿನೂ ಸಹ ನಮ್ಮ ಕಲಬುರಗಿಯಲ್ಲಿ ತುಂಬಾ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಬೆಳಿಲಿಕ್ಕೆ ಅವಕಾಶ ಇದೆ. ಮತ್ತೆ ಕೆಲವೊಂದು ಹೈಬ್ರಿಡ್ಸ್ಗಳಲ್ಲಿ ಹೇಳಬೇಕು ಅಂತಂತಂದ್ರೆ ಮಲ್ಲಿಕಾ ಅನ್ನುವಂಥ ತಳಿನೂ ತಾವು ಕೇಳಿರಬಹುದು, ಇದನ್ನು ಸಹ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಚೆನ್ನಾಗಿ ಬರ್ತಕ್ಕಂತ ಒಂದು ತಳಿ ಇದೆ. ಅದರ ಜೊತೆಗೆ ಈ ನೀಲೇಶಾನ್ ಮತ್ತು ನೀಲ್ ಗೋವಾ, ಅರ್ಕಾ ಉದಯ್ ಮತ್ತು ಅರ್ಕಾ ಸರ್ಪಂಚ್ ಅನ್ನುವಂತಹ ತಳಿಗಳಿದಾವೆ. ಒಂದು ಕರೆ ಇದೆ ಸರ್, ನಂತರ ನಾವು ಮುಂದುವರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ, ನಮಸ್ಕಾರ, ಹೇಳಿ ತಮ್ಮ ಹೆಸರು? ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಬಕ್ರಿ ಅವರ ಹೇಳಿ, ಪ್ರಶ್ನೆ ಕೇಳಿ. ಹಲೋ, ಹಾ ಕೇಳಿ ಕೇಳಿ, ತಮ್ಮ ಪ್ರಶ್ನೆ ಹೇಳಿ. ಇವ್ರು ಇದ್ದಾರೆ ಸರ್ ಇದ್ದಾರೆ? ಹಾ, ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ, ಹೇಳಿ ಪ್ರಶ್ನೆ ಹೇಳಿ. ಹಲೋ ಹಲೋ, ಕೇಳಿಸ್ತಾ ಇದೆಯಮ್ಮ ರಾಘವೇಂದ್ರ ಅವರ? ವ್ಯಾಲ್ಯೂಮ್ ಕಡಿಮೆ ಇದೆ. ವ್ಯಾಲ್ಯೂಮ್ ಕಡಿಮೆ ಇದೆ, ನಮಗೆ ನಿಮ್ಮ ಮಾತು ಕೇಳ್ತಾ ಇದೆ ಸರಿಯಾಗಿ, ಬಹಳ ಸ್ಪಷ್ಟವಾಗಿ ಕೇಳಿಸುತ್ತೆ. ಹಲೋ ಹಲೋ, ವ್ಯಾಲ್ಯೂಮ್ ಕಡಿಮೆ ಇದೆ ಸರ್. ಹೌದಾ? ನಿಮ್ದು ಬಹಳ ಕ್ಲಿಯರ್ ಆಗಿ ಕೇಳಿಸುತ್ತೆ ನಮಗೆ ಆಕ್ಚುಲಿ. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ನೀವು ಪ್ರಶ್ನೆ ಹೇಳಿ. ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಸರ್? ಇನ್ನೊಮ್ಮೆ ಪ್ರಶ್ನೆ ಹೇಳಿ. ಮಾವು ಬೆಳೆ ರೋಗ ಬಂದ್ರೆ ಏನು ನಿಯಂತ್ರಣ ಮಾಡಬಹುದು? ಅಲ್ಲ, ಮಾವು ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೋಗ ಬರ್ತಾ ಇರ್ತದೆ. ಈ ಸದ್ಯಕ್ಕಿನ ಪರಿಸ್ಥಿತಿಯೊಳಗೆ ಏನಪ್ಪಾ ಅಂತಂದ್ರೆ ಹೂವಿನ ಒಂದು ಮೊಗ್ಗುಗಳು ಅಲ್ಲಲ್ಲಿ ಮಾವಿನ ಗಿಡದಲ್ಲಿ ಒಡಿತಾ ಇದಾವೆ. ಇವು ಒಡೆದ ತಕ್ಷಣ ಮುಖ್ಯವಾಗಿ ಬರ್ತಕ್ಕಂತ ಪ್ರಮುಖ ರೋಗ ನಮಗೆ ಬೂದು ರೋಗ ಅಂತ ಬರ್ತದೆ. ಬೂದು ರೋಗಕ್ಕೆ ಏನಪ್ಪಾ ಅಂತ, ಹಲೋ ಹಲೋ, ಬೂದು ರೋಗ ಅನ್ನುವಂಥದ್ದು ಈಗ ಸ್ವಲ್ಪ ಹೂವು ಬಿಟ್ಟ ನಂತರ ಹೆಚ್ಚಿಗೆ ಕಂಡು ಬರ್ತದೆ. ಈ ರೋಗದ ನಿರ್ವಹಣೆಗೆ ಹೆಕ್ಸಾಕೋನಾಜೋಲ್ ಅಥವಾ ಡೈಫೆನ್ಕೋನಾಜೋಲ್ ಅನ್ನುವಂತ ಯಾವ್ದಾದ್ರೂ ಒಂದು ಶಿಲೀಂಧ್ರ ನಾಶಕವನ್ನ 1 ಲೀಟರ್ ನೀರಿಗೆ 1 ml ಅಂತ ಬೆರೆಸಿ ನೀವು ಸಿಂಪಡಣೆ ಮಾಡಿ ಇದು ರೋಗ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಕಾಯಿ ಕಚ್ಚಿದ ಮೇಲೆ ಏನಪ್ಪಾ ಅಂತಂದ್ರೆ ಏನಾದ್ರೂ ಸ್ವಲ್ಪ ಇಬ್ಬನಿ ಬಿದ್ದಿತ್ತು, ಆವಾಗವಾಗ ಏನಾದ್ರೂ ತುಂತುರು ಮಳೆ ಆಗಿತ್ತು, ಮತ್ತೆ ಜಾಸ್ತಿ ವಾತಾವರಣದಲ್ಲಿ ಆದ್ರತೆ ಇತ್ತು ಅಂದ್ರೆ ಆಂಥ್ರಾಕ್ನೋಸ್ ಅನ್ನುವಂತ ಚಿಬ್ ರೋಗ ಅಂತ ಒಂದು ಇನ್ನೊಂದು ಬರ್ತದೆ. ಸೊ ಇದರ ನಿರ್ವಹಣೆಗೆ ಮ್ಯಾಂಕೋಜೆಬ್ ಅಥವಾ ಕಾರ್ಬೆಂಡೇಜಿಮ್ ಅಥವಾ ಇಲ್ಲ ಅಂತಂದ್ರೆ ಇದು ಹೆಕ್ಸಾಕೋನಾಜೋಲ್ ಯಾವ್ದಾದ್ರೂ ಒಂದು ಶಿಲೀಂಧ್ರ ನಾಶಕವನ್ನು ನೀವು ಸಿಂಪಡಣೆ ಮಾಡಿದ್ರೆ ನಿಮಗೆ ಮಾವಿನ ರೋಗವನ್ನ ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ. ನಿಮ್ಮಲ್ಲೇನಾದ್ರೂ ಇಂತಹದ್ದೇ ರೋಗ ಇದೆ ಅಂತ ಏನಾದ್ರೂ ಇದ್ರೆ ಅದನ್ನ ಸ್ವಲ್ಪ ಹೇಳಿದ್ರೆ ನಾನು ನಿಮಗೆ ಅದಕ್ಕೂ ಉತ್ತರ ಕೊಡ್ತೀನಿ. ಆಯ್ತು, ಒಳ್ಳೆ, ತುಂಬಾ ಧನ್ಯವಾದ. ನಿಮಗೆ ಕಾರ್ಯಕ್ರಮ ಕೊನೆಗೆ ನಂಬರ್ ಕೊಡ್ತೀವಿ, ಮತ್ತೆ ಕಾಂಟ್ಯಾಕ್ಟ್ ಮಾಡಿ. ಸರ್, ತಾವು ಇದ್ರ ಬಗ್ಗೆ ತಳಿಗಳ ಬಗ್ಗೆ ಹೇಳ್ತಾ ಇದ್ರೆ ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಕುಸುಬಿ ಬೆಳೆಗೆ ಕುಸಿ ಬಿತ್ತು ಒಂದು ನೀರು ಬರ್ಬೋದೇನು ಸರ್? ನಿಮ್ ಹೆಸರು ಹೇಳಿ. ಮಲ್ಲಿಕಾರ್ಜುನ್ ಶಹಬಾದ್. ಎಲ್ಲಿಂದ? ಮಲ್ಲಿಕಾರ್ಜುನ್ ಶಹಬಾದ್. ಎಲ್ಲಿಂದ ಮಾತಾಡ್ತಿದ್ರಿ ಸರ್? ನಿಮ್ ಊರ ಹೆಸರು ಹೇಳ್ರಿ. ತೆಗ್ನೂರು. ಓಕೆ, ಈಗ ಎಷ್ಟು ದಿವಸದ ಬೆಳೆ ಇದೆ ಕುಸುಬಿ? ಕರೆಕ್ಟ್ ಆಗಿ 55 ದಿವಸ ಇದೆ ಸರ್. 55 ದಿವಸ ಇದೆ. ಇನ್ನ ಹೂವು ಬಿಟ್ಟಿಲ್ಲಲ್ಲ? ಹೂವ ಇನ್ನೂ ಬಿಟ್ಟಿರಲಿಲ್ಲ ಅಂತಂದ್ರೆ ನೀರ್ ಬಿಡ್ಲಿಕ್ಕೆ ಅವಕಾಶ ಇದೆ. ಜಾಸ್ತಿ ಬಿಡಬೇಡ್ರಿ, ಸ್ವಲ್ಪ ಹಗುರವಾಗಿ ಬಿಡ್ರಿ. ಮೇಲ್ಗಡೆ 3-4 ಇಂಚ್ ತೊಯ್ಯುವಷ್ಟು ಮಾತ್ರ ನೀರ್ ಕೊಡಬಹುದು, ಜಾಸ್ತಿ ಕೊಡಬೇಡ್ರಿ. ನಮಸ್ಕಾರ, ಧನ್ಯವಾದ. ಇಲ್ಲಿ ನಾನು ಹೇಳ್ತಿರುವಾಗ ಈಗ ಮಾವಿನ ತಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಹೇಳಿದ್ದು ನಮ್ಮ ಕಲಬುರಗಿ ಸೂಕ್ತವಾಗಿ ಕೆಲವೊಬ್ಬರು ರೈತರು ಹೆಚ್ಚಿನ ಆದಾಯ ಸಿಗ್ತದೆ ಅಂತ ಹೇಳಿ ಆಲ್ಫಾನ್ಸೋ ತಳಿಗಳನ್ನ ಬೆಳಿಲಿಕ್ಕೆ ಆಸೆ ಪಡ್ತಾರೆ. ತುಂಬಾ ಒಳ್ಳೆಯದು. ಆದ್ರೆ ಈ ತಳಿ ಬೆಳಿಲಿಕ್ಕೆ ಏನಪ್ಪಾ ಅಂತಂದ್ರೆ ಮಣ್ಣಿನ ಒಂದು ಗುಣಧರ್ಮ ಬಹಳ ಮುಖ್ಯ. ಅದು ನೀರು ಬಸದು ಹೋಗುವಂತ ಒಂದು ಮಣ್ಣಿರಬೇಕು. ಎರಡನೇದು ನಮ್ಮ ಕಲಬುರಗಿಯಲ್ಲಿರುವಂತ ಉಷ್ಣಾಂಶ ಏನಿದೆಯಲ್ಲ, ಇದು ಬೇಸಿಗೆಯಲ್ಲಿ 44 ಕೆಲವೊಂದ್ ಬಾರಿ ಹೆಚ್ಚಿಗೆ ಹೋಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೆಲವೊಂದ್ಸಾರಿ ಹೆಚ್ಚಿನ ಬಿಸಿಲಿನ ತಾಪ ಇರೋದ್ರಿಂದ ಸ್ವಲ್ಪ ಈ ಗುಣಮಟ್ಟ ಏನಿದೆಯಲ್ಲ, ನಮಗೆ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಆಗಲಿ ಅಥವಾ ಬೆಳಗಾವಿ ಧಾರವಾಡದಲ್ಲಿ ಬಂದಿರುವಷ್ಟು ಗುಣಮಟ್ಟ ನಮಗೆ ಕೆಲವೊಂದ್ಸಾರಿ ಸಿಗ್ಲಿಕ್ಕಿಲ್ಲ. ಆದಾಗ್ಯೂ ಸಹ ಸಾಕಷ್ಟು ಜನ ರೈತರು ಈ ಆಲ್ಫಾನ್ಸೋ ತಳಿಗಳನ್ನ, ಇದನ್ನ ಬಾದಾಮಿ ಅಂತಲೂ ಕರೀತಾರೆ, ಇದನ್ನ ಇಲ್ಲಿ ಕಲಬುರಗಿಯಲ್ಲಿ ಬೆಳೀತಾರೆ. ಇದ್ರ ಹೊರತಾಗಿ ಏನಪ್ಪಾ ಅಂತಂದ್ರೆ ಈ ಬೆನಿಶಾನ್ ಅನ್ನುವಂತ ತಳಿ ಮತ್ತು ಮಲ್ಲಿಕ, ಇವು ತಳಿಗಳೇನಪ್ಪಾ ಅಂತಂದ್ರೆ ನಮ್ಮ ಇಲ್ಲಿ ಕಲಬುರಗಿಗೆ ಏನಪ್ಪಾ ಅಂತಂದ್ರೆ ಅತ್ಯಂತ ಸೂಕ್ತವಾಗಿ ಚೆನ್ನಾಗಿ ಹೆಚ್ಚಿನ ಬಿಸಿಲು ಇದ್ರೂ ಸಹ ಒಂದು ಹೆಚ್ಚಿನ ಇಳುವರಿ ಕೊಡುವಷ್ಟೇನಪ್ಪಾ ಅಂತಂದ್ರೆ ಇದನ್ನ ನಾವಿಲ್ಲಿ ಬೆಳಿಬಹುದು. ಇನ್ನೊಂದು ತೋತಾಪುರಿ ಅನ್ನುವಂಥದ್ದು ಒಂದಿದೆ. ಆಮೇಲೆ ಮಲ್ಗೋವಾ ಮತ್ತು ನೀಲೇಶಾನ್ ಅನ್ನುವಂತಹದ್ದು ಏನಪ್ಪಾ ಅಂತಂದ್ರೆ ಅವುಗಳನ್ನ ಇಲ್ಲಿ ಬೆಳಿಲಿಕ್ಕೆ ಅನುಕೂಲ ಇದೆ. ಹೈಬ್ರಿಡ್ಗಳಲ್ಲಿ ನಾನು ಈಗಾಗಲೇ ಹೇಳಿದೆ ಮಲ್ಲಿಕ ಮತ್ತು ನೀಲೇಶಾನ್, ನಿಲ್ಗೋವಾ ಮತ್ತು ಅಮ್ರಪಾಲಿ, ಮತ್ತೆ ಇನ್ನೊಂದು ರತ್ನ ಅಂತ ಒಂದಿದೆ. ಈ ತಳಿಗಳಲ್ಲಿ ಯಾವ್ದಾದ್ರೂ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಕಲಬುರಗಿಯಲ್ಲಿ ಈ ಮಾವಿನ ತಳಿಗಳನ್ನ ಬೆಳಿಲಿಕ್ಕೆ ಅವಕಾಶ ಇದೆ. ಆದ್ರೆ ರೈತರು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಒಂದು ಮುಖ್ಯ ಅಂಶ ಏನು ಅಂತಂತಂದ್ರೆ ಈ ಮಾವುಗಳನ್ನ ಈಗೀಗ ಬಹಳಷ್ಟು ಯುವಕರು ಮಾವು ಬೇಸಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸ್ವಲ್ಪ ಇದ್ರ ಕುರಿತಾಗಿ ಏನಪ್ಪಾ ಅಂತಂದ್ರೆ ಅವರು ತೋಟಗಾರಿಕೆ ತಜ್ಞರನ್ನ ಮುಂಚಿತವಾಗಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮುಂಚಿತವಾಗಿ ಸಂಪರ್ಕಿಸಿ ಸರಿಯಾದ ಮಾಹಿತಿ ತಿಳ್ಕೊಂಡೇನಪ್ಪಾ ಅಂದ್ರೆ ನಾಟಿ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ನಾವು ವರ್ಷದಲ್ಲಿ ಸುಮಾರಾಗಿ ಏನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ಈ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ನಾವು ಮಾವನ್ನ ನಾಟಿ ಮಾಡೋದು ಸ್ವಲ್ಪ ಬೇಡ ಅಂತ ಹೇಳ್ತೀವಿ. ಕಾರಣ ಏನಂತಂದ್ರೆ ಚಳಿಗಾಲ ಇರೋದ್ರಿಂದ ಬೆಳವಣಿಗೆ ಅಷ್ಟೊಂದು ವೇಗವಾಗಿ ಇರೋದಿಲ್ಲ. ಆಮೇಲೆ ಅದು ಬೇಗನೆ ಗಿಡ ಏನಪ್ಪಾ ಅಂತಂದ್ರೆ ನಮ್ಮ ಮಣ್ಣಿಗೆ ಹೊಂದ್ಕೋಬೇಕಾಗುತ್ತೆ. ಸೊ ಈ ಕಾರಣದಿಂದ ಸಾಧ್ಯವಾದಷ್ಟು ಏನಪ್ಪಾ ಅಂತಂತಂದ್ರೆ ಈ ಜೂನ್ ಮಧ್ಯದ ನಂತರ ಅಂದ್ರೆ ಜೂನ್ 15 ನಂತರ ಹಿಡಿದು ಸೆಪ್ಟೆಂಬರ್ ವರೆಗೂ ಏನಪ್ಪಾ ಅಂತಂದ್ರೆ ಈ ಮಳೆಗಾಲ ಇರೋದ್ರಿಂದ ಸ್ವಲ್ಪ ತೇವಾಂಶನೂ ಇರ್ತದೆ, ಸದಾಕಾಲ ಮಳೆನೂ ಇರ್ತದೆ. ಈ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಮಾವಿನ ಬೇಸಾಯವನ್ನದಲ್ಲಿ ಮುಖ್ಯವಾಗಿ ನಾಟಿ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಜೂನ್ ಮಧ್ಯಭಾಗದಿಂದ ಹಿಡಿದು ಸೆಪ್ಟೆಂಬರ್ ವರೆಗೆ ನಮಗೆ ಸೂಕ್ತವಾದ ಸಮಯ ಇರ್ತದೆ. ಅದ್ರ ಹೊರತಾಗಿನೂ ನಾಟಿ ಮಾಡಬೇಕಾಗಿದೆ ಅನ್ನುವಂಥವ್ರು ಇದ್ರು ಅಂತಂದ್ರೆ ಜನವರಿಯಲ್ಲಿ ನಾವು ನಾಟಿ ಮಾಡಬಹುದು. ಯಾಕಂತಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ನಮ್ಗೆ ಇನ್ನೂ ಸ್ವಲ್ಪ ತೇವಾಂಶದಲ್ಲಿ ಚೆನ್ನಾಗಿರ್ತದೆ ಮಣ್ಣಿನಲ್ಲಿ, ಮತ್ತೆ ನೀರಾವರಿ ಇದ್ದವರು ಏನಪ್ಪಾ ಅಂತಂದ್ರೆ ಇಲ್ಲಿ ನಾಟಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮುಂದೆ ಬೇಸಿಗೆಯಲ್ಲಿರುವಂತಹ ಬಿಸಿಲಿನ ಪ್ರಕೋಪದಿಂದ ಏನಪ್ಪಾ ಅಂತಂದ್ರೆ ಬೆಳೆಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಮಾತ್ರ ನಾನೇನಪ್ಪಾ ಅಂತಂದ್ರೆ ಇಲ್ಲಿ ನಾಟಿ ಮಾಡಲಿಕ್ಕೆ ಜುಲೈದಿಂದ ಹಿಡಿದು ಅಥವಾ ಜೂನ್ ಮಧ್ಯಭಾಗದಿಂದ ಹಿಡಿದು ಸೆಪ್ಟೆಂಬರ್ ವರೆಗೆ ಸೂಕ್ತ ಅಂತ ಹೇಳಬಹುದು. ಇನ್ನು ನಾಟಿ ಮಾಡಲಿಕ್ಕೆ ರೈತರಿಗೆ ಏನಪ್ಪಾ ಅಂತಂದ್ರೆ ನಾವು ಗಿಡದಿಂದ ಗಿಡಕ್ಕೆ ಸಾಲದಿಂದ ಸಾಲಿಗೆ ಎಷ್ಟು ಅಂತರ ಇಟ್ಕೋಬೇಕು ಅನ್ನುವಂತ ಒಂದು ಪ್ರಶ್ನೆ ವಸ್ತುಬರಿಗೆ ಏನಪ್ಪಾ ಅಂತಂದ್ರೆ ಜಾಸ್ತಿ ಕಣ್ಣೆದುರಿಗೆ ಬಂದಿರ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಒಂದು ಹೊಸ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಪ್ರಮಾಣದ ಗಿಡಗಳನ್ನ ಪ್ರತಿ ಹೆಕ್ಟೇರ್ ಏನಪ್ಪಾ ಅಂತಂದ್ರೆ ಅಳವಡಿಸಿಕೊಳ್ಳೋದು. ಅಂದ್ರೆ ಒಂದು ಉದಾಹರಣೆಗೆ ಒಂದು ಎಕರೆಗೆ ಏನಪ್ಪಾ ಅಂದ್ರೆ 180 ಗಿಡಗಳು ಏನಪ್ಪಾ ಅಂತಂದ್ರೆ ಅಲ್ಲಿ ಕೂಡುತ್ತವೆ. ಅದರಲ್ಲಿ ಮುಖ್ಯವಾಗಿ 5 ಮೀಟರ್ ಗಿಡದಿಂದ ಗಿಡಕ್ಕೆ ಸಾಲದಿಂದ ಸಾಲಿಗೆ ಇದನ್ನ ಹೆಚ್ಚಿನ ಒಂದು ಸಾಂದ್ರತೆಯ ಮಟ್ಟದ ಒಂದು ನಾಟಿ ಮಾಡುವ ಪದ್ಧತಿ ಅಂತ ಕರೀತೀವಿ. ಇಲ್ಲ ಅಂತಂದ್ರೆ ಮತ್ತೆ ಮುಂದುವರೆದು ಸಾಮಾನ್ಯವಾಗಿ ನಾಟಿ ಮಾಡುವ ಪದ್ಧತಿಯಲ್ಲಿ ಅಂತಂದ್ರೆ 8 ಮೀಟರ್ ಸಾಲದಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 8 ಮೀಟರ್, 9 ಮೀಟರ್ ಅಥವಾ 10 ಮೀಟರ್ ವರೆಗೂ ನಾವು ಇಲ್ಲಿ ನಾಟಿ ಮಾಡಲಿಕ್ಕೆ ಬರ್ತದೆ. 5 ಮೀಟರ್ ಮತ್ತು 5 ಮೀಟರ್ ನಾವು ಗಿಡದಿಂದ ಗಿಡಕ್ಕೆ ಸಾಲದಿಂದ ಸಾಲಿಗೆ ಅಂತರ ಇಟ್ಟಾಗ ಪ್ರತಿ ಹೆಕ್ಟೇರ್ಗೆ 400 ಸಸಿಗಳು ಬೇಕಾಗ್ತವೆ. ಆಮೇಲೆ 8 ಮತ್ತು 8 ಮೀಟರ್ ಅಂತರ ಇಟ್ಟಾಗ 156 ಸಸಿಗಳೇನಪ್ಪಾ ಅಂತಂದ್ರೆ ಒಂದು ಎಕರೆಗೆ ಬೇಕಾಗ್ತವೆ. ಇನ್ನು ರೈತ ಬಾಂಧವರು ಈ ರೀತಿಯಾದ ಒಂದು ಅಳತೆ ಪ್ರಮಾಣದಲ್ಲಿ ತಾವು ಹೊಲದಲ್ಲಿ ಮೊದಲು ಮಾರ್ಕಿಂಗ್ ಮಾಡಿ ಒಂದು ಒಂದು ಪ್ರಶ್ನೆ ಕರೆ ಇದೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ಸೌಂಡ್ ಕ್ಲಿಯರ್ ಇಲ್ಲ. ಹೌದಾ? ಈಗ ನಮ್ ಕೇಳಿಸ್ತಾ ಇದೆ ಸರಿಯಾಗಿ? ಸೌಂಡ್ ಬರ್ತಾ ಇಲ್ಲ ಸರ್. ಈಗ ನೋಡ್ರಿ, ಕ್ಲಿಯರ್ ಇಲ್ಲ ಸರ್. ಸೌಂಡ್ ಕ್ಲಿಯರ್ ಇಲ್ವಾ? ನಿಮ್ ಪ್ರಶ್ನೆ ಕೇಳಿ, ನನಗೆ ಕೇಳಿಸ್ತಾ ಇದೆ ಸರ್. ಇವಾಗ್ರಿ ತೊಗರಿ ಇಲ್ಲ ಸರ್, 2 ಸ್ಪ್ರೇ ಕೊಟ್ಟಿವಿ ಸರ್ ಇವಾಗ್ರಿ. ಆದ್ರೂ ಏನೋ ಹೂವು ಅಲ್ಲಿ ಏನೋ ಬಿಡ್ತಾ ಇಲ್ಲ ಸರ್. ಎಲ್ಲಿಂದ ಮಾತಾಡ್ತಿದ್ರಿ? ಹಲೋ ಸರ್, ನಿಮ್ ಊರು ಯಾವೂರು? ನಮ್ಮ ಊರು ತೆಂಗಳಿ ಸರ್, ಕಾಳಗಿ ತಾಲೂಕು ತೆಂಗಳಿ. ಕಾಳಗಿ ತಾಲೂಕು ತೆಂಗಳಿ. ಯಾವ ತಳಿಯನ್ನು ಬಿತ್ತನೆ ಮಾಡಿರಿ ಸರ್? ಅದು 152 ರೀ, GRG 152. ಈಗ 100 ಗಿಡದೊಳಗೆ ಸುಮಾರು ಎಷ್ಟು ಗಿಡಗಳಲ್ಲಿ ಹೂವು ಬಿಟ್ಟು ಕಾಯಿ ಕಟ್ಟಿದೆ ಈಗ? ಈಗ ಸರ್ ಒಂದು 60% ಇದೆ ಸರ್ ಕಾಯಿ. ರೀ 60% ಕಾಯಿ ಇದೆ, ಇನ್ನೂ ಒಂದು 40% ಅಷ್ಟು ಇನ್ ಮೇಲೆ ಹೂ ಆಗ್ತಾ ಇದೆ. ಅದು ಸಾಮಾನ್ಯವಾಗಿ ಏನಾಗಿರ್ತದೆ, ನಿಮ್ಗೆ ಒಂದು ಮಾಹಿತಿ ಇರಲಿ. ಈಗ ನಮಗೆ ಒಂದು ತಿಂಗಳ ಹಿಂದೆ ಸ್ವಲ್ಪ ಇಬ್ಬನಿ ಬಿದ್ದಿತ್ತು ನೋಡಿ, ಬೆಳಗಿನ ಜಾವ ಇಬ್ಬನಿ ಬಿದ್ದು ಮಬ್ಬು ಇದ್ದು ಸ್ವಲ್ಪ ಅಲ್ಲಿ ಮಂಜು ಬಿದ್ದಿರೋದ್ರಿಂದ ಕೆಲವೊಂದು ಹೂವುಗಳು ಉದುರಿ ಹೋಗಿರ್ತವೆ. ಸೊ ಈ ಕಾರಣದಿಂದ ಗಿಡ ಏನ್ ಮಾಡ್ತದೆ ಅಂತಂದ್ರೆ ಉದುರಿ ಹೋಗಿರುವಂತಹ ಟೊಂಗೆಗಳಲ್ಲಿ ಮತ್ತೆ ಹೊಸದಾಗಿ ಕಾಯಿಗಳನ್ನು ಬಿಡ್ತಾ ಇರ್ತದೆ. ಅದರಲ್ಲಿ ಸುಮಾರು 80%ದಷ್ಟು ಮತ್ತೆ ವಾಪಸ್ಸು ಹೊಸ ಕಾಯಿ ಹೂವುಗಳು ಬಿಟ್ಟು ಕಾಯಿಗಳು ಬಿಡುವಂತ ಒಂದು ಸಂಕೇತ ಇರ್ತದೆ. ನೀವು ಈ ಹೊಸದಾಗಿ ಬಂದಿರುವಂತಹ ಕಾಯಿ ಹೂವು ಮತ್ತು ಇದ್ರಗಳಲ್ಲಿ ಏನಪ್ಪಾ ಅಂದ್ರೆ ಮೊಗ್ಗುಗಳಲ್ಲೂ ಸಹ ಕಾಯಿ ಕಡ್ತದೆ. ಆದ್ರೆ ಸ್ವಲ್ಪ ಏನಪ್ಪಾ ಅಂದ್ರೆ ಕಟಾವು ಮಾಡ್ಲಿಕ್ಕೆ ನಿಮಗೆ ಒಂದು 10-15 ದಿವಸ ಮುಂದಕ್ಕೆ ಹೋಗ್ತದೆ ಅಷ್ಟೇನೆ. ಅದೇ ಸರ್, ಇವಾಗ ಒಂದು ಈಗ ನೀವು ಸಿಂಪರಣೆ ಕಾಯಿ ಪೂರಾ ಆಗಿರ್ತಾರ, ಇನ್ನು ಒಂದೊಂದು ಇದ್ರೊಳಗೆ ಏನ್ ಆಗಿಲ್ಲ ಸರ್ ಎಲ್ಲಾರಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ಇನ್ನೂ ಒಂದ್ಸರಿ ಸಿಂಪರಣೆ ಮಾಡುವ ಅವಶ್ಯಕತೆ ಇತ್ತು ಅಥವಾ ಅವಕಾಶ ಇದೆ ಅಂತ ಸಂದರ್ಭದಲ್ಲಿ ಇನ್ನೊಂದ್ಸರಿ ಏನಪ್ಪಾ ಅಂದ್ರೆ ಕ್ವಿನಾಲ್ಫಾಸ್ ಇಲ್ಲ ಮತ್ತೆ ಕ್ಲೋರೋಪೈರಿಫಾಸ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ 1 ಲೀಟರ್ ನೀರಿಗೆ 2.5 ಮಿಲಿ ಬೆರೆಸಿ ಸಿಂಪರಣೆ ಮಾಡಿ. ಹುಳುಗಳು ಇದ್ದು ಅಂತಂದ್ರೆ ಕಾಯಿ ಕೊರಕದ ಕೀಟ ಇತ್ತಂದ್ರೆ, ಇಲ್ಲ ಅಂತಂತಂದ್ರೆ ಮತ್ತೆ ಏನೋ ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದ್ರೆ ಕಾಯಿ ನೊಣ ಅನ್ನುವಂಥದ್ದು ಬರ್ತದೆ, ಪಾಡ್ ಬಗ್ ಅಂತ ಕರಿತೀವಿ, ಪಾಡ್ ಫ್ಲೈ ಅಂತ ಕರಿತೀವಿ. ನೀವು ಕಾಯಿಗಳನ್ನು ಬಿಚ್ಚಿ ನೋಡಿ, ಏನಾದ್ರೂ ಒಳಗಡೆ ಜೊಳ್ಳಾಗಿತ್ತು ಮತ್ತೆ ತಿಂದು ಬಿಟ್ಟಿದ್ದು ಅಂತಂತಂದ್ರೆ ಅದಕ್ಕೆ ಥಯೋಮಿಥಾಕ್ಸಿಮ್ ಅನ್ನುವಂಥ ಕೀಟನಾಶಕ ಬರ್ತದೆ. 1 ಲೀಟರ್ ನೀರಿಗೆ 1/2 ಗ್ರಾಮದಂತೆ ಬೆರೆಸಿ ನೀವು ಸಿಂಪರಣೆ ಮಾಡಿದ್ರೆ ಅದು ಕಾಯಿ ನೊಣನೂ ಸಹ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಎರಡರಲ್ಲಿ ಇಲ್ಲಿ ನಂಬಲ್ ತೆಂಗಿನ ಸರ್ ಒಂದೊಂದು ಲ್ಯಾಂಡ್ ನಾಗ ಮಿನಿಮಮ್ 80% ಇನ್ನು ಹಂಗೆ ಇದೆ ಸರ್, ಅದ್ರೊಳಗ ಒಂದೊಂದು ತಳಿ ಚೇಂಜ್ ಅವರಿ. ಅವಕ್ಕೆ ಏನ್ ಸ್ಪ್ರೇ ಮಾಡ್ಬೇಕು ಸರ್? ಒಂದೊಂದು ಲ್ಯಾಂಡ್ ನಾಗ ಇನ್ನೂ ಒಂದು 30% ಅಷ್ಟೇ ಹೂವ ಸರ್, 70% ಈಗ 50-60% ಹೂ ಇರುವಂತ ಬೆಳೆಗಳಿಗೆ ಏನಪ್ಪಾ ಅಂದ್ರೆ ಒಂದ್ಸರಿ ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಮಾಡಿಸ್ಬಿಡ್ರಿ. ಹಾ, ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಮಾಡ್ರಿ, ನಿಮಗೆ ಅದು ಇನ್ನೂ ಮಿಕ್ಕಿರೋದು ಚೆನ್ನಾಗಿ ಬಿಡುಗಡೆ ಬಿಚ್ಚಿತ್ತು ಹೂವು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿನೂ ಸಹ ಗಟ್ಟಿಯಾಗಿ ಕಟ್ಟಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಸರಿ ಸರಿ, ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಓಕೆ. ಸೊ ಈಗ ನಾನು ಹೇಳ್ತಾ ಇದ್ದೆ, ನಾಟಿ ಮಾಡುವಂತ ಒಂದು ಸಂದರ್ಭದಲ್ಲಿ ರೈತರು ಈ ಅಳತೆ ಪ್ರಮಾಣಗಳನ್ನು ಈಗಾಗಲೇ ಹೇಳಿದ್ದೀನಿ. ಸೊ ಆ ರೀತಿಯಾಗಿ ಅವರು ನಾಟಿ ಮಾಡಿದ್ರೆ ಒಳ್ಳೆಯದು. ಒಂದು ಪ್ರತಿಯೊಂದು ಸ್ಥಳದಲ್ಲಿ ನಾಟಿ ಮಾಡಬೇಕು ಅನ್ನೋಂಥ ಒಂದು ಜಾಗದಲ್ಲಿ ಈ 90 ಸೆಂಟಿಮೀಟರ್ ಆಳ, 90 ಸೆಂಟಿಮೀಟರ್ ಅಗಲ ಮತ್ತು 90 ಸೆಂಟಿಮೀಟರ್ ಉದ್ದ ಈ ಘನ ಒಂದು ಚೌಕಾಕಾರದಲ್ಲಿ ಏನಪ್ಪಾ ಅಂತಂದ್ರೆ ತೆಗ್ಗುಗಳನ್ನು ತೆಗೆದು ಈ ತೆಗ್ಗುಗಳಿಗೆ ಮುಂಚಿತವಾಗಿ ಏನಪ್ಪಾ ಅಂದ್ರೆ ಪ್ರತಿ ತೆಗ್ಗಿಗೆ ಒಂದು 2-3 ಬುಟ್ಟಿಯಷ್ಟು ಕೆಂಪು ಮಣ್ಣು, ಭೂಮಿನೇ ಕೆಂಪಿತ್ತು ಅಂದ್ರೆ ಏನು ತೊಂದರೆ ಇಲ್ಲ, ಕಪ್ಪು ಭೂಮಿ ಮತ್ತು ಮಸಾರಿ ಟೈಪ್ ಅಥವಾ ಸ್ವಲ್ಪ ಹಗುರವಾದ ಭೂಮಿ ಇರುವಂತ ರೈತರು ಪ್ರತಿ ತೆಗ್ಗಿಗೆ 2-3 ಬುಟ್ಟಿ ಕೆಂಪು ಮಣ್ಣನ್ನು ಹಾಕೋಬೇಕು. ಅದರ ಜೊತೆಗೆ ಪ್ರತಿ ತೆಗ್ಗಿಗೆ ನಮ್ಮ ಒಂದು ಶಿಫಾರಸು ಪ್ರಮಾಣ ಹೇಳಿದ್ರೆ 25 ಕಿಲೋ ಸಾವಯವ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಂತ ಕರಿತೀವಿ. ಅಷ್ಟು ಸಿಕ್ಕಿಲ್ಲ ಅಂತಂದ್ರೆ ಕನಿಷ್ಠ ಒಂದು 2-3 ಬುಟ್ಟಿ ಆದ್ರೆ ಏನಪ್ಪಾ ಅಂತಂದ್ರೆ ಈ ಟ್ರೈಕೋಡರ್ಮ ಮತ್ತು ಸೋಡೋಮೊನಾಸ್ ಮತ್ತು ಮೆಟ್ರೈಸಿಯಂ ಈ ಸೂಕ್ಷ್ಮ ಒಂದು ರೋಗಕಾರಕ ಮತ್ತು ಕೀಟನಾಶಕಗಳನ್ನ ಈ ತಿಪ್ಪೆ ಗೊಬ್ಬರ ಜೊತೆಗೆ ಸರಿಯಾಗಿ ಮಿಶ್ರಣ ಮಾಡಿ ಪ್ರತಿಯೊಂದು ತೆಗ್ಗಿಗೆ 3-4 ಬುಟ್ಟಿ ಅದನ್ನ ನಾವು ಹಾಕಿ ಸ್ವಲ್ಪ ಹಸಿ ಮಾಡಿ ತದನಂತರ ಒಂದು 8-10 ದಿನಗಳ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಸಸಿಗಳನ್ನ ಅಂತ ಒಂದು ಪ್ರತಿಯೊಂದು ತಗ್ಗಿಗೂ ನಾವು ಅಳತೆ ಮಾಡ್ಕೊಂಡ್ಬಿಟ್ಟು ಹೊಲದಲ್ಲಿ ನಾಟಿ ಮಾಡಿದ್ರೆ ಬಹಳ ಸೂಕ್ತವಾಗಿ ಚೆನ್ನಾಗಿ ಸಸಿಗಳು ನಾಡ್ತವೆ. ಇನ್ನೊಂದು ರೈತ ಬಾಂಧವರಲ್ಲಿ ಒಂದು ಮನವಿ ಏನಪ್ಪಾ ಅಂತಂತಂದ್ರೆ ತಾವು ಖಾತ್ರಿ ಇರುವಂತಹ ಸ್ಥಳಗಳಲ್ಲಿ ಮಾತ್ರ ಸಸಿಗಳನ್ನು ಖರೀದಿ ಮಾಡಬೇಕು. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ತಮ್ಮ ಸಮೀಪದಲ್ಲಿರುವಂತಹ ತೋಟಗಾರಿಕೆ ಇಲಾಖೆ, ತೋಟಗಾರಿಕೆ ಮಹಾವಿದ್ಯಾಲಯಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳು ಅಥವಾ ರಾಜ್ಯ ಸರ್ಕಾರದ ಸಸ್ಯ ಪಾಲನೆಗಳು ಅಂತ ಇರ್ತವೆ, ಸ್ಟೇಟ್ ಹಾರ್ಟಿಕಲ್ಚರ್ ಫಾರ್ಮ್ ಅಂತ ನಾವು ಕರಿತೀವಿ. ಈಗ ಹೆಂಗೆ ಅರಣ್ಯ ಇಲಾಖೆಯದವರು ಒಂದು ಗಿಡಗಳನ್ನು ಮಾಡಿಕೊಡ್ತಾರಲ್ಲ, ಆ ತರ ತೋಟಗಾರಿಕೆ ಇಲಾಖೆಯಿಂದಲೂ ಸಹ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ 2-3 ಸ್ಟೇಟ್ ಫಾರ್ಮ್ ಅಂತ ಕರಿತೀವಿ ನಾವು, ತೋಟಗಾರಿಕೆ ಇಲಾಖೆಯ ಸಸ್ಯ ಪಾಲನಾಲಯಗಳು ಅಂತ ಕರಿತೀವಿ. ಅವುಗಳಲ್ಲಿ ನೀವು ಹೋಗಿ ಸಸಿಗಳನ್ನ ಖರೀದಿ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂತಂದ್ರೆ ನಿಮಗೆ ಖಾತ್ರಿ ಇರ್ತದೆ, ರಸೀತಿ ಇರ್ತದೆ, ಇಂತಹದ್ದೇ ವೆರೈಟಿ ಅಂತ ಹೇಳಿ ನಿಮಗೆ ಅವರ ರಸೀತಿಯಲ್ಲಿ ಬರೆದುಕೊಟ್ಟಾಗ ನಾಳೆ ಅದು ನಿಮಗೆ ಕಾಯಿ ಕಟ್ಟದಾಗ ಅದು ವೆರೈಟಿ ಬರಲಿಲ್ಲ, ಸಮಸ್ಯೆ ಆಗಿತ್ತು ಅಂತಂದ್ರೆ ಸ್ವಲ್ಪ ಅವರಿಗೆ ನೀವು ಅದನ್ನು ದೂರ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಇಲ್ಲ ಅಂತಂದ್ರೆ ನಾವು ಈ ಖಾಸಗಿ ವ್ಯಕ್ತಿಗಳು ಈಗ ಸಂತೆಯಲ್ಲಿನೋ ಮತ್ತೆ ಏನೋ ಗಾಡಿಯಲ್ಲಿ, ಚಕ್ಕಡಿ ಗಾಡಿಯಲ್ಲಿ ಅಥವಾ ಬಂಡಿಗಳಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರಲ್ಲ, ಅಂತವರಲ್ಲಿ ತಗೊಂಡ್ ಬಂದಾಗ ಏನಾಗ್ತದೆ ಅಂದ್ರೆ ಅವರು ನಮಗೆ ಹೇಳ್ತಾರೆ ನಿಮಗೆ 2 ವರ್ಷಕ್ಕೇನೆ ನಿಮಗೆ ಪ್ರತಿ ಗಿಡಕ್ಕೆ 30-40 ಕೆಜಿ ಬರುತ್ತೆ ಅಂತೇಳಿ, ಬಂದ್ರೆ ಒಳ್ಳೇದು. ಬಾರದೇ ಇದ್ದ ಸಮಯದಲ್ಲಿ ಕೆಲವೊಂದ್ಸಾರಿ 6-7 ವರ್ಷ ಆದ್ರೂ ಕಾಯಿನೇ ಕಟ್ಟೋದಿಲ್ಲ. ಕೆಲವೊಂದ್ಸಾರಿ ಆ ರೀತಿಯಾಗಿ ಆಯ್ತು ಅಂತಂದ್ರೆ ಅದು ಮೂಲತವಾಗಿ ಯಾವ ತಳಿದು ಇತ್ತು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಆಮೇಲೆ ಎರಡನೇದೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಮಾವಿನ ಸಸಿಗಳಲ್ಲಿ ನಾವು ಸಸಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ, ನಾಟಿ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಬೇಕಂತಂದ್ರೆ 2 ವಿಚಾರಗಳನ್ನ ಮನದಲ್ಲಿ ಇಟ್ಕೊಳ್ಬೇಕು. ಒಂದೇದ್ದು ಮಾವಿನ ಸಸಿಗಳನ್ನ ಗೂಟಿ ಕಟ್ಟಿರುವಂತಹ ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗ್ತದೆ. ಆ ಗೂಟಿ ಕಟ್ಟಬೇಕು ಅಂತಂದ್ರೆ ಕಸಿ ಕಟ್ಟಿರುವಂತಹ ಸಸಿಗಳಲ್ಲಿ ಏನಾಗ್ತದೆ ಅಂದ್ರೆ ರೂಟ್ ಸ್ಟಾಕ್ ಅಂದ್ರೆ ಬೇರು, ತಾಯಿ ಬೇರು ಹೊಂದಿರುವಂತಹ ಗಿಡ ಏನಿದೆ ಅಲ್ಲ, ಅದು ಕನಿಷ್ಠ 1 ವರ್ಷದವರೆಗೆ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಮಣ್ಣು ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಬೆಳೆದಿರುವಂತಹ ಸಸಿ ಆಗಿರ್ಬೇಕು 1 ವರ್ಷದವರೆಗೆ. ತದನಂತರ ಅದು ಮೇಲ್ಭಾಗದ ಕಸಿ ಏನಿರ್ತದಲ್ಲ ನಿಮಗೆ ಆಯ್ಕೆ ಮಾಡಿರುವಂತಹ ತಳಿ, ಮಲ್ಲಿಕಾನರೇ ಇರ್ಲಿ, ಬೆನೆಶಾನರೇ ಇರ್ಲಿ, ಸೊ ಅದನ್ನ ನಿಮ್ದು ಯಾವ್ದು ತಳಿ ಆಯ್ಕೆ ಮಾಡಿರ್ತೀವಿ, ಇವತ್ತು ಬದಾಮಿನಲ್ಲಿ ಯಾವ ತಳಿ ಆಯ್ಕೆ ಮಾಡಿರ್ತೀವಿ, ಆ ತಳಿಯ ಒಂದು ಮೇಲ್ಭಾಗದ ಒಂದು ಕಣ್ಣು ಅದರಲ್ಲಿ ಕಟ್ಟಿ ಅದನ್ನ ಮೊಳಕೆ, ಅದು ಸರಿಯಾಗಿ ಅದ್ರ ಜೊತೆಗೆ ಯೂನಿಯನ್ ಆಗಿ ಹೊಂದಿಕೊಂಡು ಮುಂದೆ ಅದು ಮೊಳಕೆ ಹೊಡೆದಾಗ ಅಥವಾ ಚಿಗುರು ಹೊಡೆದಾಗ ಒಂದು ಪ್ರಶ್ನೆ ಇದೆ ಅನ್ಸುತ್ತೆ. ಹಲೋ, ನಮಸ್ತೆ. ನಮಸ್ಕಾರ ಸರ್, ನಾ ಇಲ್ಲಿ ಬಾಲ್ಕಿ ತಾಲೂಕ ಸಿದ್ದೇಶ್ವರದ ವೈಜನಾಥ್ ಅಂತ ಮಾತಾಡೋ ಸರ್. ವೈಜನಾಥ್ ಅವರ ಪ್ರಶ್ನೆ ಹೇಳಿ ಸರ್. ಕೇಳಬಾರ ನೋಡಿದ್ರಿ? ಹಾ, ಈಗ ಕೇಳಿಸ್ತಾ ಇದೆ, ನಿಮ್ ವಯಸ್ಸು ನನಗೆ ಕೇಳಿಸ್ತಾ ಇದೆ, ಪ್ರಶ್ನೆ ಹೇಳಿ. ಹಾ ಸರ್, ಸರ್ ಈಗ ಒಂದ್ಸಲ ಪರ್ಪನ ಪಾಸ್ ಹೊಡೆದೆ ಸರ್ ತೊಗರಿಗೆ, ಎಲ್ಲಿ ಒಂದೊಂದ್ ಗಂಟೆ ಕಾಯಿ ಘಟ್ಟ ಆಗ್ಯಾವ ಸರ್, ಒಂದೊಂದ್ ತಟ್ಟಿಗೆ ಏನಾದ್ರು ಹೂವನೇ ಅದ ಸರ್, ಕಾಯಿ ಆಗಲ್ಲ ಜಲ್ದಿ, ಅದಕ್ ನೀರ್ಗಿನ ಹಾಕಿದ್ರೆ ಏನೋ ಸರಿಗೆಲ್ಲ ಸರ್. ಅಲ್ಲ, ಮಣ್ಣಿನೊಳಗೆ ತೇವಾಂಶ ಕಡಿಮೆ ಆಗಿತ್ತು ಅಂದ್ರೆ ನೀರು ಕೊಡಿ, ಆದ್ರೆ ಹೆಚ್ಚಿಗೆ ನೀರು ಕೊಟ್ರಿ ಅಂತಂದ್ರೆ ಹೂವು ಉದುರು ಚಾನ್ಸ್ ಇರ್ತದೆ, ಕಾಯಿ ಉದುರಂಗಿಲ್ಲ, ಹೂವು ಮಾತ್ರ ಉದುರಬಹುದು ಕೆಲವೊಂದ್ಸಾರಿ ಹೆಚ್ಚಿಗೆ ನೀರು ಕೊಟ್ರೆ. ಸ್ವಲ್ಪ ಲೈಟ್ ಆಗಿ ಹಗುರವಾಗಿ ನೀರು ಕೊಡ್ರಿ, ಮ್ಯಾಗಿಂದ 2 ಅಥವಾ 3 ಇಂಚ್ ಅಷ್ಟೇ ಹಸಿ ಆಗುವಂಗೆ ತೆಳುವಾಗಿ ನೀರು ಕೊಟ್ರೆ ಏನ್ ಸಮಸ್ಯೆ ಆಗಲ್ಲ, ಜಾಸ್ತಿ ಕೊಡಬೇಡ ಅಷ್ಟು, ಆ ಪ್ರಮಾಣದ ಹಗುರವಾಗಿ ನೀರು ಕೊಡ್ರಿ, ಏನ್ ಸಮಸ್ಯೆ ಇಲ್ಲ. ಓಕೆ, ಈಗ ಪ್ರೊಪನ ಪಾಸ್ ಹೊಡೆದಿದ್ರೆ ಅಂತಂದ್ರೆ ಮುಂದಿನ ಸರ್ತಿ ಕ್ಲೋರೋಪೈರಿಪಾಸ್ ಹೊಡಿರಿ, ಇಲ್ಲಾಂದ್ರೆ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಏನೇ ಬರ್ತದಲ್ಲ, ಶಾವಿಗೆ ಗತ್ಲೆ ಕಾಳುಗಳು ಇರ್ತದಲ್ಲ, ಅದನ್ನ ಎರಡರಲ್ಲಿ ಯಾವ್ದಾದ್ರು ಒಂದನ್ನೇ ಸಿಂಪಡಣೆ ಮಾಡಿದ್ರಿ ಮುಂದಿನ ಸ್ಪ್ರೇ, ಅದು ಹುಳ ಇತ್ತು ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಏನ್ ಬೇಕಾಗಂಗಿಲ್ಲ. ಖಂಡ ಆಗಬಾರ್ದು ಅಂತೇಳಿ ನೀವು ಸಿಂಪಡಣೆ ಮಾಡೋದಾದ್ರೆ ಥಯೋಮಿಥಾಕ್ಸಿಮ್ ಸಿಂಪಡಣೆ ಮಾಡಿ, ಥಯೋಮಿಥಾಕ್ಸಿಮ್ ಅಂತ ಹೇಳಿ ಬರ್ತದೆ. ಒಂದ್ ಲೀಟರ್ ನೀರಿಗೆ ಅರ್ಧ ಗ್ರಾಮು ಅಥವಾ ಕಾನ್ಫುಲರ್ ಅನ್ನುವಂಥದ್ದು ಇನ್ನೊಂದು ಬರ್ತದೆ, ಅದನ್ನು ಒಂದ್ ಲೀಟರ್ ನೀರಿಗೆ ಅರ್ಧ ml ಹಾಕಿ, ಅಥವಾ ಅಸಿಪೇಟ್ ಸಿಕ್ತು ಅಂದ್ರೆ ಅಸಿಪೇಟ್ ಒಂದ್ ಲೀಟರ್ ನೀರಿಗೆ ಒಂದ್ ಗ್ರಾಮ್ ಹಾಕಿ ಸಿಂಪಡಣೆ ಮಾಡಿ ನಿಮಗೆ ಸರಿ ಆಗ್ತದೆ. ನಡೀತದೆ, ಕಾಳುಗಳು ಕಟ್ಟಿತ್ತು ಅಂದ್ರೆ ಅದ್ರ ಜೊತೆಗೆ ಪಲ್ಸ್ ಮ್ಯಾಜಿಕ್ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ ಯಾರು? ನಾವ್ ಇಲ್ಲಿ ವಿಶ್ವನಗರ್ ಲಿಂದ ಗಂಗಮ್ಮ ಅಂತ ಗುಲ್ಬರ್ಗಲಿಂದ ಮಾತಾಡದ್ರಿ. ವಿಶ್ವನಗರ್ ಗಂಗಮ್ಮ ಅವ್ರ ಪ್ರಶ್ನೆ ಹೇಳಿ. ಪ್ರಶ್ನೆ ಸರ್, ನಮ್ ಮನ್ಯಾಗ ಒಂದ್ ಮೂರ್ ನಾಲ್ಕ್ ಮಾವಿನ ಗಿಡ ಅವರಿ, ಅದಕ್ ಒಂದಕ್ಕೆ ನೋಡ್ರಿ ಒಟ್ಟರೆ ಹೂವನೇ ಆಗ್ತಾ ಇಲ್ರಿ. ಹನ್ನೊಂದು ವರ್ಷದಿಂದ ಅದ್ರಿ ಒಂದು ಆಯ್ತು, ಒಂದ್ ನಂತರ ಅದು ಮತ್ತ ಹನ್ನೆರಡು ವರ್ಷದಿಂದ ಅದ್ರಿ, ಅದು ಕಸಿ ಮಾಡಿದ ಗಿಡ ಅದರಿ, ಹೂವು ಆಗ್ತದ ಉದ್ರಿ ಹೋಗ್ತದ್ರಿ. ಸಾಮಾನ್ಯವಾಗಿ ಏನಾಗುತ್ತಮ್ಮ ಗಂಗಮ್ಮವ್ರೆ, ಹೂವು ಬಿಟ್ಟಾಗ ಸ್ವಲ್ಪ ಗಿಡದೊಳಗೆ ಬೂದಿ ರೋಗ ಮತ್ತು ಜಿಗಿ ಹುಳ ಬೀಳ್ತವೆ. ಹೌದ್ರಿ? ಹಾ, ಅವು ಎರಡಕ್ಕೂ ಔಷಧಿ ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ನಿಮಗೆ ಕಾಯಿ ಕಡ್ತದೆ, ಏನ್ ಸಮಸ್ಯೆ ಇಲ್ಲ. ಹಾ, ಸ್ವಲ್ಪ ಗಿಡ ಸಣ್ಣದಂತ್ರಿ, ಅದು ಎಲ್ಲದಕ್ಕಿಂತ ಮತ್ ಬಾಳ ಅಂದ್ರೆ ಒಂದ್ ಹತ್ತು ವರ್ಷದಿಂದ ಆದ್ರಿ, ಅದಕ್ಕ ಸ್ವಲ್ಪ ಆತವ್ರಿ ಕಾಯಿ ಹೂವು ಆಗ್ತಾವ, ಕಾಯಿ ಒಂದ್ ಎರಡ್ ಮೂರೇ ಉಳಿತಾವ್ರಿ. ಹಿಂಗಲ್ಲ, ಅದು ಮುಖ್ಯವಾಗಿ ಏನಾಗ್ತದೆ, ಸ್ವಲ್ಪ ಪ್ರತಿಯೊಂದು ಗಿಡಕ್ಕೆ ಒಂದ್ ಮೂರ್ ಬುಟ್ಟಿ ತಿಪ್ಪಿ ಗೊಬ್ಬರ ಹಾಕ್ರಿ. ಮೂರ್ ಅಥವಾ ನಾಲ್ಕ್ ಬುಟ್ಟಿ ತಿಪ್ಪಿ ಗೊಬ್ಬರ ವರ್ಷನಾಗ ಎರಡ್ ಸಾರಿ ಹಾಕ್ರಿ ಅದಕ್ಕೆ, ಪ್ರತಿ ಗಿಡಕ್ಕೆ ಬಡ್ಡಿಗೆ. ಆಮೇಲೆ ಹೂವು ಮತ್ತು ಕಾಯಿ ಬಿಟ್ಟಾಗ ಮೇಲಕ್ಕೆ ಏನಪ್ಪಾ ಅಂದ್ರೆ ಬೂದು ರೋಗ ಬರ್ತದೆ, ಅದಕ್ಕೆ ಮತ್ತೆ ಜಿಗಿ ಹುಳಕ್ಕೆ ಒಂದ್ ಸ್ವಲ್ಪ ಔಷಧಿ ಸಿಂಪಡಣೆ ಮಾಡ್ರಿ. ಯಾವಾಗ ಮಾಡ್ಬೇಕ್ರಿ ಔಷಧಿ? ಬೂದು ರೋಗಕ್ಕೆ ನೋಡಮ್ಮ, ಈಗ ಮನೆಗೆ ಯಾರು ಹುಡುಗರು ಇದಾರೆ, ಬರ್ಕೊಂತಾರ? ಈಗ ಬೂದು ರೋಗ ಬಂತಂದ್ರೆ ಸ್ಕೋರ್ ಅಂತ ಒಂದ್ ಎಣ್ಣೆ ಬರ್ತದೆ, ಸ್ಕೋರ್ ಅಂತೇಳಿ, ಒಂದ್ ಲೀಟರ್ ನೀರಿಗೆ ಒಂದ್ ml ಹಾಕ್ರಿ. ಅದ್ರ ಜೊತೆಗೆ ಇನ್ನೊಂದು ರಿಜೆಂಟ್ ಅಂತ ಒಂದ್ ಎಣ್ಣೆ ಬರ್ತದೆ, ರಿಜೆಂಟ್ ಅಂತೇಳಿ, ಅದು ಒಂದ್ ಲೀಟರ್ ನೀರಿಗೆ ಒಂದ್ ml, ಎರಡನ್ನು ಮಿಕ್ಸ್ ಮಾಡಿ ನೀವು ಸಿಂಪಡಣೆ ಮಾಡಿದ್ರಿ ಅಂತಂದ್ರೆ ಈ ಬೂದು ರೋಗ ಮತ್ತು ಜಿಗಿ ಹುಳ ಎರಡು ಕಂಟ್ರೋಲ್ ಆಗ್ತದೆ, ಮತ್ತೆ ಕಾಯಿನೂ ಸಹ ನಿಮಗೆ ಸರಿಯಾಗಿ ಹಿಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅದು ಇನ್ನೊಂದ್ ಗಿಡ ಐತಿ, ಹನ್ನೊಂದ್ ವರ್ಷದ ಗಿಡ ಆದ್ರೆ ಅದು ಕಾಯಿನೇ ಆಗ್ತಾ ಇಲ್ರಿ, ಹೂವನ್ನ ಆಗ್ತಿಲ್ರಿ. ಅದು ಕಾಯಿನೂ ಆಗ್ತಾ ಇಲ್ಲ, ಹೂ ಆಗ್ತಾ ಇಲ್ಲ ಅಂದ್ರೆ ಏನಾಗಿರ್ತದೆ, ಕಸಿ ಸರಿಯಾಗಿ ಕಟ್ಟಿರಂಗಿಲ್ರಿ ಅದಕ್ಕೆ. ಹಾ, ಅದಕ್ ಬೇಕಂತಂದ್ರೆ ಸ್ವಲ್ಪ ನೆಲದಿಂದ ಒಂದ್ ಐದು ಅಥವಾ ಆರ್ ಫೂಟ್ ಮೇಲೆ ಪೂರ್ತಿ ಒಂದ್ ಅದ್ರದ್ದು ಟೊಂಗೆ ಕಟ್ ಮಾಡಿ ಅಲ್ಲೊಂದ್ ಬ್ಯಾರೆ ಕಣ್ ತಂದು ಕಟ್ತೀರಿ ನೋಡ್ರಿ. ಕಟ್ಟಿದ್ರೆ ಮತ್ ನಿಮ್ ಹೊಸದಾಗಿ ಏನು ಚಿಗುರ್ತೈತಿಲ್ಲ, ಅದ್ರಾಗ ನಿಮ್ಗೆ ಕಾಯಿ ಆಗ್ತವೆ. ನಿಮಗೆ ಸ್ವಲ್ಪ ಇನ್ನು ಪೂರ್ತಿ ಮಾಹಿತಿ ಬೇಕಂದ್ರೆ ನಮಗೆ ಆಳಂದ್ ಚೆಕ್ ಪೋಸ್ಟ್ ಹತ್ರ ಇರುವಂತ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ ಭೇಟಿ ಕೊಡ್ರಿ, ಅದಕ್ಕೆ ನಿಮಗೆ ಹೆಂಗ್ ಮಾಡಬೇಕು ಅಂತ ನಾವ್ ಅಲ್ಲಿ ಕಲಿಸಿಕೊಡ್ತೀವಿ. ಆಯ್ತಮ್ಮ, ಧನ್ಯವಾದ. ಸೊ ಈಗ ರೈತರಲ್ಲಿ ಈಗ ಏನು ಒಂದ್ ಪ್ರಶ್ನೆ ಹೇಳ್ತಾ ಇದ್ರು, ಸುಮಾರು ಈಗ ಹನ್ನೊಂದು ವರ್ಷ ಆಯ್ತು, ಹನ್ನೆರಡು ವರ್ಷ ಆಯ್ತು, ಇನ್ನು ಕಾಯಿನೇ ಆಗ್ತಾ ಇಲ್ಲ ಮಾವಿನ ಗಿಡಕ್ಕೆ. ಇಲ್ಲಿ ಮೂಲತಃ ಏನಾಗಿರ್ತದೆ ಅಂತಂದ್ರೆ, ಅದು ಸರಿಯಾಗಿ ಕಸಿ ಕಟ್ಟದೇ ಇರುವಂತಹ ಗಿಡ ಆಗಿತ್ತು ಅಂತಂತಂದ್ರೆ ನಮಗೆ ಅದು ಬೇಗನೆ ಕಾಯಿ ಕಟ್ಟದಿಲ್ಲ. ಹದಿನೈದರಿಂದ ಹದಿನೆಂಟು ವರ್ಷವರೆಗೂ ಕೆಲವೊಂದು ಗಿಡಗಳು ಹಂಗೆ ಉಳಿದಿರ್ತವೆ. ಸೊ ಮುಂದುವರೆದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಹೆಂಗೆ ನಾವು ಒಂದು ಹಳೆಯ ಒಂದು ಕಾಲದಲ್ಲಿ ನೋಡ್ತಾ ಇದ್ವಿ, ಮಾವಿನ ಗಿಡ ಅಂತಂತಂದ್ರೆ ಸುಮಾರು ಒಂದು 20-30 ಚದುರ ಮೀಟರ್ ಅಗಲವಾಗಿ ದೊಡ್ಡ ದೊಡ್ಡ ಮರಗಳು ಬೆಳೀತಾ ಇದ್ವು, ಹಬ್ಕೊಂಡಿರ್ತಿತ್ತು. ಅಂತಹ ಮರಗಳಿಗೆ ಏನಪ್ಪಾ ಅಂತಂದ್ರೆ ಒಂದೇ ಸೀಸನ್ಗೆ ಒಂದು ಸಾರ್ತಿಗೆ ನಮಗೆ ಸುಮಾರು 2-3 ಸಾವಿರ ಗಿಡ ಕಾಯಿಗಳಾಗುತ್ತಿತ್ತು. ಬಟ್ ಇವತ್ತಿನ ಒಂದು ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ನಮಗೆ ಬೇಗನೆ ಹಣ್ಣಾಗಬೇಕು, ಚೆನ್ನಾಗಿನೂ ಬರಬೇಕು, ನಾವು ಹೆಚ್ಚಿನ ಲಾಭನೂ ಪಡಿಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಮಾವಿನ ಒಂದು ಬೇಸಾಯದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೆಚ್ಚಿನ ಲಾಭ ಪಡಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಕಸಿ ಕಟ್ಟಿರುವಂತಹ ಸಸಿಗಳನ್ನ ಅಂದ್ರೆ ನಾಟಿ ಮಾಡಿದ 4 ಅಥವಾ 5ನೇ ವರ್ಷಕ್ಕೆ ನಮಗೆ ಇಳುವರಿ ಬರ್ತಾ ಇರಬೇಕು. ಸೊ ಇಂತಹ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂತಂದ್ರೆ, ನಾವು ಅಂತಹ ಸಸಿಗಳನ್ನ ನಾಟಿ ಮಾಡಿರೋದ್ರಿಂದ ಈಗ ನಮಗೆ ಕಸಿ ಕಟ್ಟಿರುವ ಸಸಿಗಳನ್ನ ನಾಟಿ ಮಾಡಿದ್ರೆ ಮಾತ್ರ ಬೇಗನೆ ಇಳುವರಿ ಬರ್ತದೆ. ಅದು ಕಸಿ ಸರಿಯಾಗಿ ಸಕ್ಸಸ್ಫುಲ್ ಆಗಿಲ್ಲ ಅಂತಂತಂದ್ರೆ, ಈಗ ಇವರು ಹೇಳ್ದಂಗೆ ಮುಂದಿನ ದಿನದೊಳಗೆ ಏನಪ್ಪಾ ಅಂತಂದ್ರೆ ಅದು ಸ್ವಲ್ಪ ಸಮಸ್ಯೆಗಳನ್ನ ಈಡು ಮಾಡ್ತದೆ. ಈಗ 5 ವರ್ಷದ ನಂತರ ಏನಪ್ಪಾ ಅಂತಂದ್ರೆ, 5-10 ವರ್ಷದ ಒಂದು ಗಿಡಗಳೇನಿರ್ತಾವಲ್ಲ, ಒಂದು ಪ್ರತಿಯೊಂದು ಗಿಡಕ್ಕೆ ಏನಪ್ಪಾ ಅಂತಂದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರು ಒಂದು 60-110 ಕಾಯಿಗಳಾಗ್ತಾ ಇರ್ತವೆ. ಈಗ ಸುಮಾರು ಒಂದು 10 ಗಿಡ 11-20 ವರ್ಷದ ಗಿಡ ಇತ್ತು ಅಂತಂತಂದ್ರೆ ದೊಡ್ಡ ಮರ ಆಗಿಬಿಡ್ತದೆ. ಅಂತಹ ಮರಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು 500-800 ಕೆಲವೊಂದ್ಸರಿ 1,000 ಕಾಯಿಗಳನ್ನು ಸಹ ನಾವು ಅಪೇಕ್ಷೆ ಮಾಡಬಹುದು. 21 ವರ್ಷದ ನಂತರ ಮೇಲ್ಪಟ್ಟ ಗಿಡಗಳಿಗೆ ನಾವಾಗಲೇ ಹೇಳ್ತಾ ಇದ್ದ ದೊಡ್ಡ ಮರಗಳಾಗಿರ್ತವೆ. ಸೊ ಇಂತಹ ಒಂದು ಮಾವಿನ ಗಿಡಗಳಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 1000 ಅಥವಾ 1200-300 ಏನಪ್ಪಾ ಅಂತಂದ್ರೆ ನಾವು ಕಾಯಿಗಳನ್ನ ಅಲ್ಲಿ ಮರದಲ್ಲಿ ನೋಡ್ಲಿಕ್ಕೆ ಅವಕಾಶ ಇರ್ತದೆ, ಅಷ್ಟು ಚೆನ್ನಾಗಿ ಬೆಳೀತಾ ಇರ್ತದೆ. ಇನ್ನು ಈ ಮಾವು ಬೇಸಾಯದಲ್ಲಿ ಏನಪ್ಪಾ ಅಂತಂದ್ರೆ ಇನ್ನೊಂದು ರೈತರು ಒಂದು ಸಾಮಾನ್ಯವಾಗಿ ನಾನು ಗಮನಿಸಿದ್ದೀನಿ ಏನಪ್ಪಾ ಅಂತಂದ್ರೆ ಹೂ ಬಿಟ್ಟಾಗ ಮಾತ್ರ ಜಾಸ್ತಿ ಕಾಳಜಿ ವಹಿಸ್ತೀವಿ ನಾವು, ಅದು ಆಚೆ ಇರೋದಿಲ್ಲ. ಈಗ ನನ್ನ ಪ್ರಶ್ನೆ ಏನ ಸರ್, ಅದನ್ನ ಒಂದು ಒಳ್ಳೆ ಇಳುವರಿ ಪಡಿಬೇಕಂದ್ರೆ ನಿರ್ವಹಣೆ ಯಾವ ಟೈಮ್ನಲ್ಲಿ ಏನೇನು ಮಾಡ್ಕೋ, ಪೋಷಕಾಂಶ ಕೊಡೋದಿರ್ಬೋದು ಅಥವಾ ಅದೇನು ಪ್ರೂನಿಂಗ್ ಅಂತ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿ ಸರ್. ಈಗ ಸಾಮಾನ್ಯವಾಗಿ ಪೋಷಕಾಂಶಗಳ ಬಗ್ಗೆ ನಾನು ಹೇಳಬೇಕು ಅಂತಂದಾಗ ಮಾವಿನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಅದಕ್ಕೆ ಸರಿಯಾಗಿ ಪೋಷಕಾಂಶಗಳನ್ನು ಕೊಟ್ಟಾಗ ಮಾತ್ರ ಅದು ನಮಗೆ ಒಂದು ಒಳ್ಳೆ ರೀತಿಯಾದ ಇಳುವರಿ ಕೊಡ್ತದೆ. ಮೂಲತವಾಗಿ ವರ್ಷದಲ್ಲಿ 2 ಬಾರಿ ಅದಕ್ಕೆ ನಾವು ತಿಪ್ಪೆ ಗೊಬ್ಬರಗಳನ್ನು ಹಾಕಲೇಬೇಕು. ಪ್ರತಿಯೊಂದು ಗಿಡಕ್ಕೆ ಒಂದು ಸುಮಾರು 25 ಕೆಜಿ ಹಂಗೆ ಏನಪ್ಪಾ ಅಂತಂದ್ರೆ ಒಂದು ಜೂನ್ ಅಥವಾ ಜುಲೈ ಭಾಗದಲ್ಲಿ, ಇನ್ನೊಂದು ನವೆಂಬರ್ ಮುಗಿದ್ಮೇಲೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಈ ಸಮಯ ಪ್ರತಿಯೊಂದು ಗಿಡಕ್ಕೆ ಏನಪ್ಪಾ ಅಂದ್ರೆ 20-25 ಕೆಜಿ ಗಿಡದ ಬಡ್ಡಿಗೆ ಏನಪ್ಪಾ ಅಂದ್ರೆ ಸುಮಾರು 3 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಗಿಡದ ಬಡ್ಡಿಗೆ ತಿಪ್ಪೆ ಗೊಬ್ಬರಗಳನ್ನು ನಾವು ಕೊಡಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಮುಂಗಾರು ಹಂಗಾಮು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಅಲ್ಲಿ ಪಾತಿಗಳನ್ನು ಮಾಡಿ ಸ್ವಚ್ಛ ಮಾಡಿ ಕಸ ಗಿಡ ಏನಿರ್ತದೆ ಅದನ್ನೆಲ್ಲ ಕಳೆ ತೆಗೆದು ಪಾತಿ ಮಾಡೇನಪ್ಪ ಅಂತಂದ್ರೆ ಮಳೆ ಬಿದ್ದ ನೀರು ಅಲ್ಲೇ ಸರಿಯಾಗಿ ಇಂಗುವಂಗ ಮಾಡಿಕೊಳ್ಬೇಕು. ಹೆಚ್ಚು ನೀರು ಬಸದು ಹೋಗ್ಲಿಕ್ಕೆ ಅದಕ್ಕೆ ಕಾಲುವೆ ಕೊಟ್ಟಿದ್ರು ಬಹಳ ಚೆನ್ನಾಗಿರ್ತದೆ. ಇನ್ನ ಲಘು ಪೋಷಕಾಂಶ ಒಂದು ಪ್ರಶ್ನೆ ಇದೆ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಸರ್, ಚಿತ್ತಾಪುರ ತಾಲೂಕು ಬಂಕಲಾಗದಿಂದ ರಾಘವೇಂದ್ರ ಕುಲಕರ್ಣಿ ಅಂತ. ರಾಘವೇಂದ್ರ ಅವರ ಪ್ರಶ್ನೆ ಕೇಳಿ. ಅದು ಈಗ ನಮ್ದು ನೀರಾವರಿ ವ್ಯವಸ್ಥೆ ಇದೆ ಸರ್, ಈಗ ನಾವು ಜನವರಿಯಲ್ಲಿ ಹೆಸರು ಉದ್ದೇನ್ ಹಾಕ್ಬೋದನ್ ಸರ್ ತಳಿಗಳ? ಜನವರಿಯಲ್ಲಿ ಹೆಸರು ಉದ್ದು ಸೋಯಾಬೀನ್ ಹಾಕಬಹುದು. ತಳಿಗಳೊಳಗೆ ಏನಪ್ಪಾ ಅಂತಂದ್ರೆ ನಿಮಗೆ ಬೀದರ್ದಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ ಸರ್, ಅಲ್ಲಿ ನಮ್ದು ಜನವಡ ಫಾರ್ಮ್ ಅಂತ ಇದೆಯಲ್ಲ ನೀವು ನೋಡಿರ್ಬೋದು ಅಲ್ಲಿ. ಹಾ, ಜನವಡ ಫಾರ್ಮದಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಹೆಸರು ಅಥವಾ ಉದ್ದಿನ ತಳಿಗಳು ಅಲ್ಲಿ ಸಿಗ್ತವೆ ಬೀಜ ಬೇಸಿಗೆಗೆ ಹಾಕಲಿಕ್ಕೆ. ಹಾ, ಬೇಸಿಗೆಗೆ ಅಲ್ಲಿ ಮಾತ್ರ ಸಂಪರ್ಕ ಮಾಡಿ ಸಿಕ್ಕರೆ ಅಲ್ಲಿಂದ ತಗೊಳ್ಳಿ. ಆದ್ರೆ ಬಿತ್ತನೆ ಏನಿದೆಯಲ್ಲ ಸ್ವಲ್ಪ ಸಾಧ್ಯ ಆದಷ್ಟು ಜನವರಿ 10 ಒಳಗಡೆ ಮುಗಿಸಿದ್ರೆ ಬಹಳ ಒಳ್ಳೆಯದು. ಇಲ್ಲ ಅಂತಂದ್ರೆ ಏನಾಗ್ತದೆ, ಮುಂದೆ ಹೋದಂಗೆ ಬಿಸಿಲು ಜಾಸ್ತಿ ಆಗ್ತದೆ, ನಿಮಗೆ ನೀರಿನ ಒಂದು ಅವಶ್ಯಕತೆನೂ ಸಹ ಜಾಸ್ತಿ ಬೀಳ್ತದೆ. ಜನವರಿ ಮೊದಲನೇ ವಾರದ ಒಳಗಡೆ ಬಿತ್ತನೆ ಮಾಡಿದ್ರೆ ಬಹಳ ಸೂಕ್ತ ಮಾಡಬಹುದು. ಏನ ಬಂತ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ನಾವು ಪೋಷಕಾಂಶಗಳ ಬಗ್ಗೆ ಹೇಳ್ತಾ ಇದ್ವಿ. ತಿಪ್ಪೆ ಗೊಬ್ಬರಗಳನ್ನು ಹಾಕುವುದು ಬಹಳ ಮುಖ್ಯ, ಇದು ಒಂದು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಎರಡನೇದು ಲಘು ಪೋಷಕಾಂಶಗಳು ಅಂದ್ರೆ ಇವು ನಾವೇನು ಮೆಗ್ನೀಷಿಯಂ, ಜಿಂಕ್, ಬೋರಾನ್, ಮ್ಯಾಂಗನೀಸ್, ಮಾಲಿಬ್ಡಿನಮ್ ಇವೆಲ್ಲ ಏನ್ ಹೇಳ್ತೀವಲ್ಲ, ಇವುಗಳನ್ನ ಸಂಯುಕ್ತವಾಗಿ ಒಂದೇ ಒಂದು ರೂಪದಲ್ಲಿ ಕೊಡಲಿಕ್ಕೆ ಇವತ್ತು ಮ್ಯಾಂಗೋ ಸ್ಪೆಷಲ್ ಅನ್ನುವಂತಹ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸರ್ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಕಂಡುಹಿಡಿದಿದ್ದಾರೆ. ಇದನ್ನ ಒಂದು 3 ಗ್ರಾಂ ಪ್ರತಿ ಲೀಟರ್ ನೀರಿದಂತೆ ಬೆರೆಸಿ ಪ್ರತಿಯೊಂದು ಗಿಡಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಜೂನ್ ಜುಲೈದಾಗೆ ಅಥವಾ ಜುಲೈ ಆಗಸ್ಟ್ ನಾಗ ಒಂದ್ಸಾರಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದ್ಸಾರಿ, ಆಮೇಲೆ ಕಾಯಿ ಕಟ್ಟಿದ ಮೇಲೆ ಸಣ್ಣ ಒಂದು ಬಾರಿ ಕಾಯಿದಷ್ಟು ಕಾಯಿ ಇದ್ದಾಗ ಹಿಡಿದು ಕಾಯಿ ಕಟಾವು ಆಗುವವರೆಗೂ 3 ಸಾರಿ ಅಥವಾ 2-3 ಸಾರಿ ಈ ಮ್ಯಾಂಗೋ ಸ್ಪೆಷಲ್ ಅನ್ನ ಏನಪ್ಪಾ ಅಂತಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನ ಕಡ್ಡಾಯವಾಗಿ ರೈತರು ನೀವು ಸಿಂಪಡಣೆ ಮಾಡಿದ್ರಿ ಅಂತಂದ್ರೆ ಮಾವಿನಲ್ಲಿ ಒಂದು ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಇವುಗಳನ್ನು ಸಹ ಏನಪ್ಪಾ ಅಂತಂದ್ರೆ ನಾವು ಗಿಡಗಳಿಗೆ ಕೊಡಬೇಕಾಗ್ತದೆ. ನಾವು ನಾಟಿ ಮಾಡಿದ ಮೊದಲನೇ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ಗಿಡಕ್ಕೆ 75 ಗ್ರಾಂ ಸಾರಜನಕ, 20 ಗ್ರಾಂ ರಂಜಕ ಮತ್ತು ಒಂದು 70 ಗ್ರಾಂ ಪೊಟ್ಯಾಶ್ ಅನ್ನ ನಾವು ಕೊಡಬೇಕಾಗ್ತದೆ. 5 ವರ್ಷದ ಗಿಡ ಆಗಿತ್ತು ಅಂತಂದ್ರೆ ಪ್ರತಿಯೊಂದು ಗಿಡಕ್ಕೆ 250 ಗ್ರಾಂ ಸಾರಜನಕ, 100 ಗ್ರಾಂ ರಂಜಕ ಮತ್ತೆ 350 ಗ್ರಾಂ ಪೊಟ್ಯಾಶ್ ಅನ್ನ ನಾವು ಕೊಡಬೇಕಾಗ್ತದೆ. ಇದು ವಯಸ್ಸು ಹೆಚ್ಚಿಗೆ ಆದಂಗಾದಂಗೆ ಏನಪ್ಪಾ ಅಂತಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನು ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಈ ಉದಾಹರಣೆಗೆ 10 ವರ್ಷದ ಮೇಲ್ಪಟ್ಟ ಗಿಡ ಇತ್ತು ಅಂತಂದ್ರೆ ಒಂದು ಗಿಡಕ್ಕೆ ಪ್ರತಿ ವರ್ಷ ಕನಿಷ್ಠ ಏನಿಲ್ಲ ಅಂತಂದ್ರೂ 700-800 ಗ್ರಾಂ ವರೆಗೆ ಸಾರಜನಕ ಬೇಕಾಗ್ತದೆ, 700 ಗ್ರಾಂ ರಂಜಕ ಮತ್ತೆ 800 ಗ್ರಾಮದವರೆಗೆ ಏನಪ್ಪಾ ಅಂತಂದ್ರೆ ಪೊಟ್ಯಾಶ್ ಗೊಬ್ಬರವನ್ನು ನಾವು ಇಲ್ಲಿ ಪ್ರತಿ ಗಿಡಕ್ಕೆ ಏನಪ್ಪಾ ಅಂತಂದ್ರೆ 1 ವರ್ಷದಲ್ಲಿ 2-3 ಭಾಗ ಮಾಡಿ ಅದನ್ನ ಒಂದು ಜೂನ್ ಜುಲೈಯಲ್ಲಿ ಕೊಡಬಹುದು. ಇನ್ನೊಂದು ನಮಗೆ ಏನು ಕಾಯಿ ಕಟ್ಟುವಂತ ಹಂತ ಪ್ರಾರಂಭ ಆಗ್ತದೆ ಅಂದ್ರೆ ಹೂ ಬಿಡೋಕ್ಕಿಂತ ಮುಂಚೆ ನವೆಂಬರ್ ಡಿಸೆಂಬರ್ ಕೊನೆ ವಾರದಲ್ಲಿ ಕೊಡಬಹುದು. ಇನ್ನೊಂದು ಬಾರಿ ನಾವು ಫೆಬ್ರವರಿ ಮಿಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ದಲ್ಲಿ ಸಹ ಇಲ್ಲಿ ಗೊಬ್ಬರವನ್ನು ಕೊಡಲಿಕ್ಕೆ ಅವಕಾಶ ಇರುತ್ತದೆ. ಸರಿ, ಈಗ ಹೂ ಬಿಡುವ ಸಮಯ ಈಗಿನಿಂದ ಇಳುವರಿ ಬೆಳೆ ಬರತನಕ ಈ ಕೀಟ ಅಥವಾ ರೋಗಗಳ ಬಾಧೆ ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು? ಯಾಕಂದ್ರೆ ನಮಗೆ ಸಮಯ ಹೌದು, ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಮಯ ನಮಗೆ ಕಡಿಮೆ ಇರೋದ್ರಿಂದ ನಾನು ಒಂದು ಎರಡು ವಿಚಾರಗಳನ್ನ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಹೂ ಬಿಡ್ತಕ್ಕಂತ ಒಂದು ಪ್ರಸಂಗ ಇದೆ, ಎಲ್ಲಾ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ಹೂ ಬಿಡ್ತಾ ಇದೆ. ಈ ಹೂ ಬಿಟ್ಟಿದ ನಂತರ ಮಾವಿನಲ್ಲಿ ಎರಡು ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಅದರಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಹಾಪರ್ಸ್ ಅಂತ ನಾವು ಕರಿತೀವಿ, ಜಿಗಿ ಹುಳ ಅಂತ ನಾವು ಕರಿತೀವಿ. ಈ ಜಿಗಿ ಹುಳದ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ರೈತರು ಡೈನೈಟ್ರೋಫಿರಾನ್ ಅನ್ನುವಂತ ಒಂದು ಕೀಟನಾಶಕ ಬರ್ತದೆ, ಒಂದು ಲೀಟರ್ ನೀರಿಗೆ 0.3 ಗ್ರಾಂ, ಅಥವಾ ಥಯಾಮಿಥಾಕ್ಸಿಮ್ ಅನ್ನುವಂತ ಕೀಟನಾಶಕ 0.5 ಗ್ರಾಂ, ಅಥವಾ ಲ್ಯಾಂಬ್ಡಾ ಸೈಲೋತ್ರಿನ್ ಕೀಟನಾಶಕ 2 ml. ಇವುಗಳಲ್ಲಿ ಯಾವ್ದಾದ್ರೂ ಒಂದನ್ನೇನಪ್ಪಾ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 2 ml ಮೆಲಾಥಿಯನ್ ಅಥವಾ ಥಯಾಮಿಥಾಕ್ಸಿಮ್ 0.5 ಗ್ರಾಂ, ಇದನ್ನ ಬೆರೆಸಿ ನೀವು ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ಅಲ್ಲಿ ನಿಮಗೆ ಕೀಟದ ಬಾಧೆ ನಿಯಂತ್ರಣ ಮಾಡಬಹುದು. ಬೂದು ರೋಗದ ಒಂದು